15 ದಿವಸಗಳ ನಂತರ ಮತ್ತೊಮ್ಮೆ ಇದೇ ಔಷಧಿಯನ್ನು ಸಿಂಪಡಿಸಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 450-500 ಲೀಟರ್ ಸಿಂಪರಣ ದ್ರಾವಣ ಬೇಕಾಗ್ತದೆ. ಸಸಿ ಕೊಳೆ ರೋಗ ಮತ್ತು ಕಾಯಿಕೊಳೆ ರೋಗ ಲಕ್ಷಣಗಳು ಕಂಡುಬಂದಲ್ಲಿ 2 ಗ್ರಾಂ ಕ್ಯಾಪ್ಟಾಫಾಲ್ ಇಲ್ಲವೇ 1 ಗ್ರಾಂ ಕಾರ್ಬಂಡಜಿಮ್ ಅಥವಾ ಮ್ಯಾಂಕೋಜಿಮ್ ಇವುಗಳಲ್ಲಿ ಯಾವುದಾದ್ರೂ 1 ಶಿಲೀಂಧನಾಶಕವನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ರೋಗ ಹತೋಟಿ ಪೂರ್ಣ ಆಗದಿದ್ದಲ್ಲಿ 15 ದಿವಸಕ್ಕೊಂದ್ಸಾರಿ ಮತ್ತೊಮ್ಮೆ ಸಿಂಪರಣೆಯನ್ನು ಕೊಡಬೇಕು. ಎಲೆ ಕತ್ತರಿಸುವ ಹುಳು ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಕ್ವಿನೋಲ್ಫಾಸ್ ಅನ್ನು ಬೆರೆಸಿ ಗಿಡದ ಸುತ್ತಲೂ ತೋಯಿಸಬೇಕು. ಬದನೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದವರು ತೋಟಗಾರಿಕಾ ಉಪನಿರ್ದೇಶಕರು ಉಡುಪಿ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಉಡುಪಿ ಇವರನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ, ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 51,000 54,500 ರೂಪಾಯಿಗಳು, ಹೊಸ ಅಡಿಕೆ 40,000-45,000 ರೂಪಾಯಿಗಳು, ಕೋಕಾ ಕ್ವಿಂಟಲಿಗೆ 20,000-25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 7,000-10,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 18,000-27,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 10,000-15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಲ್ಟಿಗೆ ಕ್ವಿಂಟಲಿಗೆ 2,100-2,750 ರೂಪಾಯಿಗಳು, ಕಟ್ಟಸಾಂಬಾರ್ ಕಟ್ಟಸಾಂಬಾರ್ ಕ್ವಿಂಟಲಿಗೆ 2,200-2,850 ರೂಪಾಯಿಗಳು, IR8 ಕ್ವಿಂಟಲಿಗೆ 2,200-2,850 ರೂಪಾಯಿಗಳು, ಭತ್ತ ಸ್ಥಳೀಯ ಕ್ವಿಂಟಲಿಗೆ 1,750-1,850 ರೂಪಾಯಿಗಳು, ಬೆಲ್ಲ ಆಮದು ಹಳದಿ 3,650-3,900 ರೂಪಾಯಿಗಳು, ಕೆಂಪು ಬೆಲ್ಲ 3,450-3,550 ರೂಪಾಯಿಗಳು, ಕಪ್ಪು ಬೆಲ್ಲ 3,550-3,650 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಲಿಗೆ 15,000-25,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 38,500-50,500 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲಿಗೆ 8,500-10,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 1,300-1,800 ರೂಪಾಯಿಗಳು, ಕದಳಿ ಸ್ಥಳೀಯ ಕ್ವಿಂಟಲಿಗೆ 1,800-2,800 ರೂಪಾಯಿಗಳು, ಗಾಳಿ 1,300-1,800 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲಿಗೆ 3,000-4,200 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ಮೊದಲಿಗೆ ರವೀಂದ್ರ ಪ್ರಭು ಅವರು ಹಾಡಿರುವ ಜಗನ್ನಾಥದಾಸರ ರಚನೆ. ವಂದಿಪೆ ನಮ್ಮ ಮುದ್ದೋ ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದ್ದೋ ಶಾರದೆ, ಹಿಂದೀವರಾಕ್ಷಿ ಶತಾನಂದನ ಪ್ರಿಯ ದೇವಿ, ಹಿಂದೀವರಾಕ್ಷಿ ಶತಾನಂದನ ಪ್ರಿಯ ದೇವಿ, ಕುಂದು ನೋಡದೆ ಶ್ರುತಿ ವಂದೆ ಜ್ಞಾನವ ನೀಡೆ, ಕುಂದು ನೋಡದೆ ಶ್ರುತಿ ವಂದೆ ಜ್ಞಾನವ ನೀಡೆ, ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ. ಪ್ರತಾಪ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ, ಪ್ರತಾಪ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ, ಕುರಿತೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಣಿ ವ್ರಾತೆ ವೇದೋಪನಿಷದೀತೆ ವಾಗ್ದೇವಿ ಮಾತೆ ಗೀತೆ ದುರಿತೆ ಶಿವೆ ಮಾತೆ ಸದ್ಗುಣ ಮಾಣಿ ವ್ರಾತೆ ವೇದೋಪನಿಷದೀತೆ ವಾಗ್ದೇವಿ ಮಾತೆ ವಂದಿಪೆ ನಮ್ಮ ಮುತೋ ಶಾರದೆ.